ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:10. ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲುವಿನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ತಜ್ಞರಾದಂತ ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು. ನಮಸ್ಕಾರ ಮೋಹನ್ ಕುಮಾರ್ ಅವರೇ. ನಮಸ್ಕಾರ ಸರ್. ಈ ಮಣ್ಣು ಆರೋಗ್ಯ ಚೀಟಿ ಅಂದ್ರೇನು, ಇದನ್ನ ಯಾಕಾಗಿ ಜಾರಿಗೆ ತರಲಾಯಿತು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಈಗ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ರೈತರು ಒಂದು ಉತ್ತಮ ಫಸಲು ಪಡೆಯಕ್ಕೆ ಸರ್ ಒಂದು ಒಳ್ಳೆ ಬೀಜದ ಆಯ್ಕೆ ಮಾಡ್ತಾರೆ, ಮತ್ತೆ ನೀರು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತೆ ಕೀಟನಾಶಕಗಳ ಬಳಕೆ ಮತ್ತು ರೋಗನಾಶಕಗಳ ಬಳಕೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಆದ್ರೆ ಮಣ್ಣಿಂದು ಪೋಷಕಾಂಶದ ಬಗ್ಗೆ ಯಾರು ಅಷ್ಟು ಗಮನ ಕೊಡ್ತಿಲ್ಲ ಸರ್. ಹಿಂಗೆ ಅಂದ್ರೆ ಈಗ ಮನುಷ್ಯರಿಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮುಂತಾದ ಅಂಶಗಳು ಯಾವ ತರ ಬೇಕೋ, ಈಗ ಒಂದು ಗಿಡಕ್ಕೆ ಅದರದ್ದು ಜೀವನ ಚಕ್ರ ಪೂರ್ತಿಗೊಳ್ಸಕ್ ಸರ್ 17 ತರದ ಪೋಷಕಾಂಶಗಳು ಬೇಕಾಗುತ್ತೆ ಸರ್. ಅದು ಸರಿಯಾದ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಅದ್ ಯಾವ್ದ್ಯಾವ್ದು ಅಂದ್ರೆ ಸರ್, ಈಗ ಮೂಲ ಪೋಷಕಾಂಶಗಳು ಬಂದು ಇಂಗಾಲ, ಜಲಜನಕ, ಆಮ್ಲಜನಕ ಸರ್. ಮತ್ತೆ ಅದಾದ್ಮೇಲೆ ಪ್ರಾಥಮಿಕ ಮಹಾಪೋಷಕಾಂಶಗಳು ಬಂದು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಸಿಯಂ. ಮತ್ತೆ ದ್ವಿತೀಯ ಮಹಾಪೋಷಕಾಂಶಗಳು ಬಂದು ಗಂಧಕ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ. ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಬಂದು ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ತಾಮ್ರ, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್ ಮತ್ತು ನಿಕ್ಕಲ್ ಸರ್. ಇಷ್ಟು 17 ಪೋಷಕಾಂಶಗಳು. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾವು ಗಿಡಕ್ಕೆ ಒಂದು ಕೊಡ್ಬೇಕಾಗುತ್ತೆ, ಅವಾಗ ಅದು ಫಲವತ್ತತೆ ಚೆನ್ನಾಗಿ ಕೊಡುತ್ತೆ. ಇವನ್ನು ಹೊರತುಪಡಿಸಿ ಸರ್ ಕೆಲವೊಂದು ಪೋಷಕಾಂಶಗಳಿದ್ದಾವೆ, ಅದನ್ನ ನಾವು ಬೆನಿಫಿಷಿಯಲ್ ಅಂತ ಕರಿತೀವಿ. ಅಂದ್ರೆ ಅದು ಕೆಲವೊಂದು ಗಿಡಗಳಿಗೆ ಮಾತ್ರ ಬೇಕಾಗಿರುತ್ತೆ, ಅದನ್ನ ಬೆನಿಫಿಷಿಯಲ್ ಪೋಷಕಾಂಶಗಳು ಅಂತ ಕರಿತೀವಿ. ಉದಾಹರಣೆಗೆ ಸರ್, ಈಗ ಭತ್ತ ಇದೆಯಲ್ಲ ಸರ್, ಭತ್ತದ ಹುಲ್ಲಿನ ಸದೃಢತೆಗೆ ಸಿಲಿಕಾನ್ ಎಂಬ ಒಂದು ಪೋಷಕಾಂಶದ ಬೇಕಾಗಿರುತ್ತೆ ಸರ್. ಇದು ಎಕ್ಸೆಪ್ಷನ್ ಗಳು ಸರ್ ಇದು, ಆಯ್ತಾ? ಮತ್ತೆ ಇದಾದ್ಮೇಲೆ ಸರ್, ಈಗ ಮನುಷ್ಯರಿಗೆ ಹೆಂಗೆ ನಾವು ಬಾಡಿ ಚೆಕಪ್ ಅಂತ ಕರಿತೀವಿ, ದೈಹಿಕ ಆರೋಗ್ಯ ಪರೀಕ್ಷೆ ಮಾಡ್ತೀವಿ, ಅದೇ ರೀತಿ ಸರ್ ಮಣ್ಣಿಗೆ ಅದ್ರದ್ದು 2-3 ವರ್ಷಕ್ಕೊಮ್ಮೆ ಅದ್ರದ್ದು ಆರೋಗ್ಯ ಪರೀಕ್ಷೆ, ತಪ್ಪರೆ ಅದರ ಪೋಷಕಾಂಶಗಳ ಪರೀಕ್ಷೆಯನ್ನು ನಾವು ಮಾಡ್ಬೇಕಾಗುತ್ತೆ ಸರ್. ಇದನ್ನ ಮನಗೊಂಡ ಭಾರತ ಸರ್ಕಾರ 2015 ಫೆಬ್ರವರಿ 19 ರಾಜಸ್ಥಾನ ಅಧಿಕೃತವಾಗಿ ಸಾಯಿಲ್ ಹೆಲ್ತ್ ಕಾರ್ಡ್ ನ ಪ್ರಾರಂಭ ಮಾಡಿತ್ತು ಸರ್. ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ತಪ್ಪಿದ್ರೆ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಏನಂದ್ರೆ, ರೈತರು ಮಣ್ಣು ತಂದು ಕೊಡ್ತಾರೆ, ಪರೀಕ್ಷಿಸಿದ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶತೆ ಎಷ್ಟು ಪ್ರಮಾಣದಲ್ಲಿದೆ, ಮತ್ತೆ ಅಂದ್ರೆ ಅದರ ಆಧಾರದ ಮೇಲೆ ಆ ರೈತರು ಬೆಳೆಯೋ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಜೈವಿಕ ಗೊಬ್ಬರ ಇರ್ಬೋದು, ಮತ್ತೆ ರಾಸಾಯನಿಕ ಗೊಬ್ಬರ ಇರ್ಬೋದು, ಎಷ್ಟು ಹಾಕ್ಬೇಕು ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಸರ್, ಆ ಕಾರ್ಡೇ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕರಿಬಹುದು, ತಪ್ಪದೆ ಮಣ್ಣು ಆರೋಗ್ಯ ಚೀಟಿ ಅಂತ ಕರಿಬಹುದು ಸರ್. ಮತ್ತೆ ಸರ್, ಇಲ್ಲಿ ನಾವು ಒಂದು ಏನು ತಿಳ್ಕೊಬೇಕು ಅಂದ್ರೆ, ಎಲ್ಲಾ ಬೆಳೆಗಳಿಗೂ ಒಂದೇ ಪ್ರಮಾಣದ ಗೊಬ್ಬರ ಹಾಕಂಗಿರಲ್ಲ ಸರ್. ಅಂದ್ರೆ ಈಗ ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ಪ್ರಮಾಣದ ಗೊಬ್ಬರಗಳು ಅವಶ್ಯಕತೆ ಇರುತ್ತೆ. ಮತ್ತೆ ಈ ಯೋಜನೆಯ ಮುಖ್ಯ ಉದ್ದೇಶ ಬಂದು ಸರ್, ನಾವು ಈಗ ರೈತರಿಗೆ ಅವ್ರ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ, ಅಂದ್ರೆ ಯಾವ ಪೋಷಕಾಂಶದ ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ, ಅದ್ರ ಆಧಾರದ ಮೇಲೆ ಅವ್ರು ಎಷ್ಟು ಗೊಬ್ಬರಗಳನ್ನ ಹಾಕಿದ್ರೆ ಸರಿಯಾಗುತ್ತೆ, ಮತ್ತೆ ಅದರಿಂದ ಅವರ ಇಳುವರಿನ ಅಂದ್ರೆ ಬೆಳೆಯ ಇಳುವರಿನ ಜಾಸ್ತಿ ಮಾಡೋದು, ಹಾಗೆಯೇ ಪರಿಸರ ಸಂರಕ್ಷಣೆ ಮಾಡೋದು ಇದರ ಒಂದು ಮೇನ್ ಗುರಿಯಾಗಿದೆ ಸರ್ಕಾರದ್ದು. ಅಂದ್ರೆ ಒಟ್ಟಾರೆ ನಮ್ಮ ಮಣ್ಣಲ್ಲಿ, ನಮ್ಮ ಜಮೀನಿನ ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಪೋಷಕಾಂಶಗಳು ಇದಾವೆ, ಎಷ್ಟು ಪ್ರಮಾಣದಲ್ಲಿ ಇದಾವೆ ಅನ್ನೋದನ್ನ ನಾವು ಮುಖ್ಯವಾಗಿ ಈ ಒಂದು ಮಣ್ಣು ಪರೀಕ್ಷೆಯಿಂದ ಮಣ್ಣು ಆರೋಗ್ಯ ಚೀಟಿ ಮೂಲಕ ನಾವು ತಿಳ್ಕೊಬಹುದು ಅಂದಂಗಾಯ್ತು. ಮುಖ್ಯವಾಗಿ ಈಗ ನಾವು ನಮ್ಮ ಆರೋಗ್ಯ ಪರೀಕ್ಷೆಯನ್ನ ಮಾಡಿಸ್ಕೊಳ್ತೀವಿ. ನಮ್ಮ ರಕ್ತ ಆಯ್ತು, ಮೂತ್ರ ಆಯ್ತು, ಕಫ ಆಯ್ತು, ಇದೆಲ್ಲ ಪರೀಕ್ಷೆ ಮಾಡ್ತಾರೆ ಕೆಲವೊಂದು ಕಾಯಿಲೆಗಳಿಂದ ಪತ್ತೆ ಎಚ್ಚರಿಕೆ. ಅದೇ ರೀತಿ ಮಣ್ಣಿಗೂ ಕೂಡ ಒಂದು ಪರೀಕ್ಷೆ ಅಂತ ನಾವು ಹೇಳಬಹುದು. ಅಂದ್ರೆ ಸರ್, ಈಗ ಒಂದು ಗಿಡ ಬೆಳಿಬೇಕು ಅಂದ್ರೆ ಅದಕ್ಕೂ ಅದೇ ಹೇಳಿದ್ರೆ 17 ಪೋಷಕಾಂಶದ ಬೇಕು ಅಂತ. ಈಗ ಅದರಲ್ಲಿ ಇಂಗಾಲ, ಜಲಜನಕ ಮತ್ತೆ ಆಮ್ಲಜನಕ, ನಿಮಗೆ ಗಾಳಿ ಮತ್ತೆ ನೀರು ಸಿಕ್ಬಿಡುತ್ತೆ. ಇನ್ನು ಉಳಿದಿದ್ದು ಸರ್ ಅದು ಬೇರಿಂದಾನೆ ತಗೋಬೇಕದು, ಅಂದ್ರೆ ಮಣ್ಣಿಂದಾನೆ ಬರಬೇಕು ಅದಕ್ಕೆ. ಅದಕ್ಕೆ ಸರ್ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಮ್ಮ ಮಣ್ಣಲ್ಲಿ ಕೆಲವೊಂದು ವಿಷಕಾರಿ ಅಂಶಗಳು, ಉದಾಹರಣೆಗೆ ಈ ಲವಣದ ಅಂಶ ಎಷ್ಟು ಮಟ್ಟಿಗಿದೆ, ಕ್ಷಾರೀಯತೆ ಸಮಸ್ಯೆ ಇದೆಯೇ, ಇವನ್ನೆಲ್ಲ ಕೂಡ ನಾವು ಮಣ್ಣು ಪರೀಕ್ಷೆ ಮೂಲಕ ತಿಳ್ಕೊಬಹುದು. ಆ ಒಂದು ಮಾಹಿತಿ ನಮಗೆ ಮಣ್ಣು ಆರೋಗ್ಯ ಚೀಟಿ ಮೂಲಕ ಲಭ್ಯವಾಗುತ್ತೆ. ಈಗ ಮುಖ್ಯವಾಗಿ ಈ ಮಣ್ಣು ಆರೋಗ್ಯ ಚೀಟಿ ಪಡೆಯೋದಕ್ಕೆ ನಮಗೆ ಒಂದು ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಸೋದು. ಈಗ ನಮ್ಮ ಇಡೀ ಜಮೀನಿನ ಮಣ್ಣಿನ ಒಂದು ಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ, ಅಗಾಧ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ತಾವು ತಜ್ಞರು ಹೇಳ್ತಾ ಇರ್ತೀರ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಬೇಕು ಅಂತ. ಈ ಮಣ್ಣಿನ ಮಾದರಿಯನ್ನ ಹೇಗೆ ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಾ ಡಾಕ್ಟರ್ ಮೋಹನ್ ಕುಮಾರ್ ಅವರೇ? ಸರ್, ಈಗ ಸರ್ ಈಗ ಒಂದು ಹೆಕ್ಟೇರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರದ್ದು ಮೇಲ್ಭಾಗದ ಮಣ್ಣು ಅಂದ್ರೆ 15 ಸೆಂಟಿಮೀಟರ್ ಆಳದ ತನಕ ಸರ್ ಅದು 2 × 10⁶ ಕೆಜಿ ಅಷ್ಟು ಮಣ್ಣು ಇರುತ್ತೆ ಸರ್ ಅದು. ಬಟ್ ಈಗ ಎಲ್ಲಾ ಮಣ್ಣನ್ನು ಪರೀಕ್ಷೆ ಮಾಡಕ್ಕಾಗಲ್ಲ ನಾವು, ಅದಕ್ಕೋಸ್ಕರ ನಾವು ಇಂಗ್ಲಿಷ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಈಗ ನಮಗೆ ಒಂದು 500 ಗ್ರಾಂ ಮಣ್ಣು ತಂದ್ಕೊಡ್ಬೇಕು. ಅದು ಹೆಂಗೆ ಅದು ಯಾವ ತರ ಇರ್ಬೇಕು ಅಂದ್ರೆ ನಿಮ್ಮ ಆ ಒಂದು 2 ಎಕರೆ ಜಾಗನ ಅದು ಪ್ರತಿನಿಧಿಸಬೇಕು. ಇದು ಸರ್ ಈಗ ಒಂದು ಮಣ್ಣು ಮಾದರಿ ತೆಗಿಯೋಕ್ಕಿಂತ ಸಂಗ್ರಹಿಸಕ್ಕೆ ಮುಂಚೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ಬೇಕಾದ ಸರ್. ಅದರಲ್ಲಿ ಏನಂತ ಹೇಳಿದ್ರೆ ಮೊದಲನೇದಾಗಿ ಈಗ ಎಷ್ಟು ಎಕರೆಗೆ ಒಂದು ಮಾದರಿ ತೆಗಿಬೇಕು ಅಂತ. ಈಗ ಸರ್ ಸುಮಾರು ಒಳ್ಳೆ ನಿಮ್ಗೆ ಇದು ಫಲಿತಾಂಶಗಳು ಬೇಕು ಅಂದ್ರೆ 2 ಎಕರೆ ಜಾಗದಿಂದ ಒಂದು ಮಾದರಿನ ತೆಗಿಬೇಕಾದ್ರೆ ಸರ್. ಆಯ್ತಾ, ಮತ್ತೆ ಮಣ್ಣು ಮಾದರಿ ಈಗ 2 ಎಕರೆ ತೆಗಿಬೇಕಾದ್ರೆ, ನಾನು 2 ಎಕರೆಗೆ ಹೇಳ್ತೀನಿ ನೋಡಿ ಹಿಂಗೆ ಅಂತ. ಈಗ 2 ಎಕರೆಗೆ ತೆಗಿಬೇಕಾದ್ರೆ ಒಂದ್ ಕಡೆ 2 ಎಕರೆ ಜಾಗದಲ್ಲಿ ಒಂದ್ ಕಡೆ ದಿಬ್ಬ ಇರುತ್ತೆ, ಒಂದ್ ಕಡೆ ತಗ್ಗಿರುತ್ತೆ ಸರ್. ಈಗ ಏನ್ ಮಾಡ್ಬೇಕು, ದಿಬ್ಬುದೇ ಬೇರೆ ಮಾದರಿ ತೆಗಿಬೇಕು, ಮತ್ತೆ ತಗ್ಗಿಂದ ಬೇರೆ ಮಾದರಿ ತೆಗಿಬೇಕಾಗುತ್ತೆ. ಮತ್ತೆ ಈಗ ಒಂದೊಂದ್ ಕಡೆ ಏನಂದ್ರೆ ಈಗ ಆಂಧ್ರಪ್ರದೇಶದಲ್ಲಿ ಒಂದ್ ಕಡೆ ಮೇಲೆ ಕಪ್ಪು ಮಣ್ಣು ಇರುತ್ತೆ, ಕೆಳಗಡೆ ಕೆಂಪು ಮಣ್ಣು ಆ ಟೈಪ್ ಇರುತ್ತೆ. ಅಂದ್ರೆ ಮಣ್ಣಿನ ಬಣ್ಣ ಚೇಂಜ್ ಆದ್ರು ಒಂದೇ ಅದೇ 2 ಎಕರೆ ಜಾಗದಲ್ಲಿ ಅದೇ ಬೇರೆ ಮಾದರಿ ತೆಗಿಬೇಕು, ಇದೇ ಬೇರೆ ಮಾದರಿ ತೆಗಿಬೇಕು. ಮತ್ತೆ ಈಗ ಹಿಂದಿನ ಬೆಳೆಯಲ್ಲಿ ಒಂದ್ ಕಡೆ ಜಾಸ್ತಿ ನಿರ್ವಹಣಾ ಪದ್ಧತಿಗಳನ್ನ ಫಾಲೋ ಮಾಡಿರ್ತೀರಾ, ಅಂದ್ರೆ ಜಾಸ್ತಿ ಗೊಬ್ಬರ ಹಾಕೋದಿರ್ಬೋದು, ತಪ್ಪು ಜಾಸ್ತಿ ನೀರ್ ಕೊಟ್ಟಿದ್ದೀರಾ, ಅದ್ ನಿಮಗೆ ಗೊತ್ತಿರೋ ಸರ್. ಅಂದ್ರೆ ಆ ಜಾಗದಿಂದನೂ ಅಷ್ಟೇ ಬೇರೆ ಬೇರೆ ಮಣ್ಣ ತೆಗಿಬೇಕಾಗುತ್ತೆ. ಆಯ್ತಾ ಸರ್, ಇದಾದ್ಮೇಲೆ ಇದು ಆಯ್ತು, ಎಲ್ಲೆಲ್ಲಿ ಒಂದು 2 ಎಕರೆ ಜಾಗದಲ್ಲಿ ಎಲ್ಲ ತೆಗಿಬೇಕು ಅಂತ. ಇದಾದ್ಮೇಲೆ ಸರ್ ಎಷ್ಟು ಆಳದಲ್ಲಿ ತೆಗಿಬೇಕು ಅಂದ್ರೆ, ಈಗ ಧಾನ್ಯಗಳಲ್ಲಾಗ್ಲಿ, ತಪ್ಪದ್ರೆ ಈಗ ಸಿರಿಧಾನ್ಯಗಳಿದೆ, ಜೋಳ, ಭತ್ತ, ಮತ್ತೆ ಇನ್ನ ತರಕಾರಿ, ಮತ್ತೆ ಋತುವಾರು ಬೆಳೆಗಳಿರ್ತಾವಲ್ಲ ಸರ್, ಅದರಲ್ಲಿ 1/2 ಅಡಿ ಅಂದ್ರೆ 15 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಅಷ್ಟು ಆಳದಿಂದ ನಮಗೆ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗುತ್ತೆ. ಅದ್ ಬಿಟ್ಬಿಟ್ಟು ಸರ್ ಈಗ ಪ್ಲಾಂಟೇಶನ್ ಬೆಳೆ ಅಂತೀವಿ, ತಪ್ಪಿದ್ರೆ ನಾವು ತೋಟಗಾರಿಕಾ ಬೆಳೆ ಅಂತೀವಲ್ಲ ಸರ್, ಅದರಲ್ಲಿ ಸರ್ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ 30 ಸೆಂಟಿಮೀಟರ್ ಅಂದ್ರೆ 1 ಅಡಿಗೊಂದು ತೆಗಿಬೇಕಾಗುತ್ತೆ, 2 ಅಡಿಗೊಂದು ತೆಗಿಬೇಕಾಗುತ್ತೆ, ಮತ್ತೆ 3 ಅಡಿಗೊಂದು ತೆಗಿಬೇಕಾಗುತ್ತೆ ಸರ್. ಬಟ್ ಈಗ ಏನಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡ್ಬೇಕು ಅಂದ್ರೆ ರೈತರಿಂದ ಅಷ್ಟು 3 ಅಡಿ ತನಕ ಎಲ್ಲ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮೇನ್ ಆಗಿ ಕಾಫಿ ಇರೋದ್ರಿಂದ ಕಾಫಿ ಬೋರ್ಡ್ ನ ಸೂಚನೆ ಮೇರೆಗೆ 20 ಸೆಂಟಿಮೀಟರ್ ಆಳದಿಂದ ಮಣ್ಣು ನಮಗೆ ಬೇಕು ಅಂತ ಅವರಿಗೆ ಸಜೆಸ್ಟ್ ಮಾಡ್ತೀವಿ ಸರ್ ಅದನ್ನ. ನೆಕ್ಸ್ಟ್ ಸರ್ ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಎಲ್ಲೆಲ್ಲಿ ತೆಗಿಬಾರ್ದು ಮೇನ್ ಸರ್ ಇದು ನಮಗೆ ಗೊತ್ತಿರ್ಬೇಕು, ಅದು ರಿಸಲ್ಟ್ ಎಲ್ಲ ತಪ್ಪಂದ್ಬಿಡುತ್ತೆ. ಸೊ ಎಲ್ಲೆಲ್ಲಿ ತೆಗಿಬಾರ್ದು ಅಂದ್ರೆ ಸರ್ ಈಗ ಒಂದು ಜಾಗದಲ್ಲಿ ಗೊಬ್ಬರ ಹಾಕ್ಬಿಡ್ತೀರಾ, ಗೊಬ್ಬರ ಹಾಕ್ಬಿಟ್ಟು ಅದಾದ್ಮೇಲೆ ನೀವು ಮಣ್ಣು ಮಾದರಿನ ತೆಗಿಯೋಕ್ ಹೋಗ್ಬಾರ್ದು ಸರ್ ಅದು. ಅದಾದ್ಮೇಲೆ ಮತ್ತೆ ಈ ಬದುಗಳ ಪಕ್ಕದಲ್ಲಿ ತೆಗಿಬಾರ್ದು, ಮತ್ತೆ ನೀರ್ ನಿಂತಿರುತ್ತಲ್ಲ ಆ ಜಾಗದಲ್ಲಿ ತೆಗಿಬಾರ್ದು, ಮತ್ತೆ ಮಳೆ ಬಂದಿರುತ್ತೆ ಇಮಿಡಿಯೇಟ್ ನೆಕ್ಸ್ಟ್ ದಿನ ತೆಗಿಬಾರ್ದು, ಮತ್ತೆ ಗೊಬ್ಬರ ಗುಡ್ಡೆ ಹಾಕಿರ್ತೀರಾ ಅದ್ರ ಪಕ್ಕದಲ್ಲಿ ತೆಗಿಬಾರ್ದು, ಮತ್ತೆ ಕಾಲುವೆ ಹರಿದಿರುತ್ತೆ ಅಲ್ಲಿ ತೆಗಿಬಾರ್ದು ಸರ್. ಈ ಜಾಗಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅದಾದ್ಮೇಲೆ ಸರ್ ಏನಂತ ಹೇಳಿದ್ರೆ ನಿಮ್ದು ಹೊಲದ ಬೌಂಡ್ರಿ ಇರುತ್ತಲ್ಲ, ಆ ತಪ್ಪ ಜಮೀನ್ ಬೌಂಡ್ರಿ, ಅದರಿಂದ ಒಂದು ನಡೆದಾಡುವ ದಾರಿ ತಪ್ಪರ ಬೌಂಡ್ರಿಯಿಂದ 2 ರಿಂದ 3 ಮೀಟರ್ ಒಳಗೆ ನಾವು ಮಣ್ಣಿನ ಮಾದರಿಯನ್ನು ತೆಗಿಬೇಕು ಸರ್. ಅಂದ್ರೆ ಬದುಗಳು ಅಂತೀವಲ್ಲ, ಬದುಗಳಲ್ಲಿ ತಗೋಬಾರ್ದು. ಬದುಗಳ ಸರ್. ಮತ್ತೆ ಇದಾದ್ಮೇಲೆ ಸರ್ ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಯಾವ್ದೇ ತರದ ಕಳೆನಾಶಕ, ಕೀಟನಾಶಕ, ರೋಗನಾಶಕ ಇದನ್ನೆಲ್ಲ ಮುಟ್ಟಿರ್ಬಾರ್ದು, ಮತ್ತೆ ಗೊಬ್ಬರಗಳನ್ನ ಮುಟ್ಟಿರ್ಬಾರ್ದು. ಅಂದ್ರೆ ಶುದ್ಧವಾದ ಕೈಯಿಂದ ಮಣ್ಣು ಮಾದರಿ ತೆಗಿಬೇಕಾಗುತ್ತೆ. ಈ ಮಣ್ಣು ಮಾದರಿ ತೆಗೆದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ತೆಗೆದ್ಮೇಲೆ ಬಿಸಿಲಲ್ಲಿ ಒಣಗಿಸ್ಬಾರ್ದು ಸರ್, ನೆರಳಲ್ಲೇ ಒಣಗಿಸ್ಬೇಕು. ಶೇಡ್ ರೇ ಅಂತ ಹೇಳ್ತೀವಿ, ಅದನ್ನ ಮನೆ ಒಳಗೋ ರೂಮ್ ಒಳಗೋ ಒಣಗಿಸಿದ್ರೆ ಸಾಕು, ಡೈರೆಕ್ಟ್ ಬಿಸಿಲು ಬೀಳ್ಬಾರ್ದು. ಅದಾದ್ಮೇಲೆ ಮಣ್ಣು ಮಾದರಿ ತೆಗಿಯಕ್ಕೆ ಒಂದು ಗುದ್ದಲಿ ಯೂಸ್ ಮಾಡ್ತಿರಲ್ಲ ಸರ್, ಅದನ್ನ ಯೂಶಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾದ್ರೆ ಅದರಲ್ಲಿ ಐರನ್ ಕಂಟೆಂಟ್ ನಾವು ನಿಮಗೆ ಪರೀಕ್ಷೆ ಮಾಡ್ಕೊಡ್ತೀವಿ. ಈಗ ಅದು ಗೊತ್ತಲ್ಲ ನಿಮ್ಗೆ ಅಷ್ಟೇ, ಇದು ಕಬ್ಬಿಣದಾದ್ರೆ ತುಪ್ಪ ಹಿಡಿದಿದ್ರೆ ಕಷ್ಟ ಆಗ್ಬಿಡುತ್ತೆ, ಅದು ರಿಸಲ್ಟ್ ಕರೆಕ್ಟ್ ಆಗಿ ಬರಲ್ಲ. ಅದಕ್ಕೋಸ್ಕರ ಆ ಸ್ಟೈನ್ಲೆಸ್ ಸ್ಟೀಲ್ ತಪ್ಪಿದ್ರೆ ತುಪ್ಪು ಹಿಡಿದೇ ಇರುವಂತಹ ಆಯುಧದಿಂದ ನೀವು ಮಣ್ಣು ಮಾದರಿನ ಸಂಗ್ರಹಿಸಬೇಕಾಗುತ್ತೆ ಸರ್. ಸರ್, ಇದು ನಾವು ಗಮನ ಇಟ್ಟುಕೊಳ್ಬೇಕಾದ ಅಂಶಗಳು. ಈಗ ಆಕ್ಚುಲ್ ಆಗಿ ಮಣ್ಣನ್ನ ಯಾವ ತರ ಸಂಗ್ರಹಿಸಬೇಕಂದ್ರೆ ಸರ್, ಈಗ ನಾನು ಈಗ 2 ಎಕರೆ ಹೇಳ್ತೀನಿ ನೋಡಿ. ಈಗ ಏನಂತ ಹೇಳಿದ್ರೆ ಈಗ 2 ಎಕರೆ ಆದ 2 ಎಕರೆ ಜಾಗ ಇದೆ, ಇದು ಸರ್ ಕಟಾವಿನ ನಂತರನೇ ತೆಗಿಬೇಕಾಗುತ್ತೆ ಮಣ್ಣು ಮಾದರಿನ, ಅಂದ್ರೆ ನಿಮ್ ಬೆಳೆಯ ಕಟಾವಿನ ನಂತರ ತೆಗಿಬೇಕಾಗುತ್ತೆ. ತೆಗಿಬೇಕಾದ್ರೆ ಸರ್ ಈಗ 2 ಎಕರೆ ಜಾಗದಲ್ಲಿ ನೀವು ಒಂದು 4-5 ಕಡೆ ಸಬ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಸರ್ ಇಂಗ್ಲಿಷ್ ಅಲ್ಲಿ, 4-5 ಕಡೆ ಮೊದ್ಲು ಮಣ್ಣು ಮಾದರಿ ತೆಗೆದು ಆಮೇಲೆ ಅದನ್ನ ಒಟ್ಟಿಗೆ ಜೋಡಿಸ್ಬೇಕಾಗುತ್ತೆ. ಈ 4-5 ಕಡೆ ಹೆಂಗ್ ತೆಗಿಬೇಕು ಅಂದ್ರೆ ಸರ್, ನೀವು ಜಿಗ್ಜಾಕ್ ಮೂವ್ಮೆಂಟ್ ಅಲ್ಲಿ ನಿಮ್ಮ ಹೊಲದಲ್ಲಿ ಎಲ್ಲಾ ಅಂದ್ರೆ 2 ಎಕರೆ ಜಾಗ ಫುಲ್ ಕವರ್ ಆದಂಗೆ ಒಂದ್ ಜಿಗ್ಜಾಕ್ ಮೂವ್ಮೆಂಟ್ ಅಲ್ಲಿ ಒಂದ್ 4-5 ಜಾಗಗಳನ್ನ ಗುರುತಿಸ್ಬೇಕು ಸರ್ ಮೊದ್ಲು. ಈ ತರ ಗುರುತಿಸ್ತೀರಾ, ಇದು ಅಕಸ್ಮಾತ್ ಈಗ ನೋಡಿ ಪ್ಲಾಂಟೇಶನ್ ಬೆಳೆ ಇರುತ್ತೆ, ಏನಂದ್ರೆ ಕಾಫಿ ಇರುತ್ತೆ, ತೋಟಗಾರಿಕಾ ಬೆಳೆ ಇರುತ್ತೆ, ಇಲ್ಲೇನಂದ್ರೆ ಯಾವಾಗ್ಲೂ ಗಿಡ ಭೂಮಿ ಮೇಲೆ ಇದ್ದೇ ಇರುತ್ತೆ. ಇಲ್ಲೇನ್ ಮಾಡ್ಬೇಕು ಅಂದ್ರೆ ಸರ್, ಈಗ 2 ಎಕರೆ ಜಾಗದಲ್ಲಿ ಇದ್ರೆ ನಾವು ಇಲ್ಲೇನಂತೀವಿ 4 ಕಾಫಿ ಗಿಡದ ಮಧ್ಯದ ಜಾಗ ಅಂದ್ರೆ ಅಲ್ಲಿ ಸರ್ ಅಂದ್ರೆ ಈಗ ಬೆಳಕು ಪ್ರಾಪರ್ ಆಗಿ ಬೀಳುತ್ತೆ, ಎಲ್ಲ ಬೀಳುತ್ತೆ ಅಂದ್ರೆ ಪ್ರಾಪರ್ ಆಗಿ ಬೆಳಕು ಗಾಳಿ ಎಲ್ಲ ಆಡುತ್ತೆ. ಸೊ 4 ಗಿಡಗಳ ಮಧ್ಯದಲ್ಲಿ 2 ಎಕರೆ ಜಾಗ ಅಂದ್ರೆ 5 ಕಡೆ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಓಡಾಡಿ ಒಂದು ಗುರುತಿಸ್ಬೇಕಾಗತ್ತೆ ಮೊದ್ಲು ಜಾಗನ. ಈ ಗುರುತಿಸಿದ ಜಾಗದಲ್ಲಿ ಸರ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಮೊದ್ಲು ಈಗ ಮೊದಲನೇ ಜಾಗ ಗುರುತಿಸಿರ್ತೀರಾ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಯಾವ್ದಾರ ಇದಿರುತ್ತೆ, ಕಸ ಇರುತ್ತೆ, ಎಲೆಗಳು ಬಿದ್ದಿರುತ್ತೆ, ಅದನ್ನೆಲ್ಲ ತೆಗಿಬೇಕು ಸರ್. ಮತ್ತೆ ಕಳೆಗಳು ಬೆಳೆದಿರುತ್ತೆ, ಅದನ್ನ ಸ್ವಲ್ಪ ಸ್ಕ್ರೇಪಿಂಗ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ತೆಗ್ದಾಕ್ಬೇಕು. ಬಟ್ ಅದೇ ಸ್ಕ್ರೇಪಿಂಗ್ ಮಾಡ್ಬೇಕಾದ್ರೆ ಒಂದು ಗಮನ ಇಟ್ಕೊಂಬೇಕು ಅಂದ್ರೆ ತುಂಬಾನು ಆಳನ್ನ ಸ್ಕ್ರೇಪ್ ಮಾಡ್ಬಾರ್ದು ಸರ್, ಮಣ್ಣನ್ನ ಬಗಿಬಾರ್ದು. ಮೇಲೆ ಅಷ್ಟೇ, ಅದ್ರದ್ದು ಕಳೆಗಳು ಬೇರೆ ಇರುತ್ತಲ್ಲ ಆ ಬೇರು ಹೋಗೋ ತನಕ ಅಷ್ಟೇ ತೆಗಿಬೇಕು. ಈ ತರ ತೆಗ್ದಾದ್ಮೇಲೆ ಸರ್ ನಾವು ಗುದ್ದಲಿ ಸಹಾಯದಿಂದ ಒಂದು ವಿ ಆಕಾರದಲ್ಲಿ ಒಂದು ಗುಂಡಿನ್ ಮಾಡ್ಬೇಕಾಗುತ್ತೆ ಸರ್. ಆ ವಿ ಆಕಾರದ ಗುಂಡಿ ಮಾಡ್ತೀವಿ, ಆ ಗುಂಡಿ ಮಾಡಿದ ಮಣ್ಣೆಲ್ಲ ನಾವು ತೆಗಿಬೇಕಾಗುತ್ತೆ. ಆ ಮಣ್ಣಿನ ನಮ್ಗೆ ಯೂಸ್ ಆಗಲ್ಲ, ಎಷ್ಟಾಳ ಅಂತ ಆಗ್ಲಿ ಹೇಳ್ದೆ ನಾನು. ಈಗ ಮಾಮೂಲಿ ಈಗ ಜೋಳ ಭತ್ತ ಗೋಧಿಗೆಲ್ಲ ಆದ್ರೆ 15 ಸೆಂಟಿಮೀಟರ್ ಆಳ, ಇನ್ನ ಮಾಮೂಲಿ ಈಗ ಕಾಫಿಗೆಲ್ಲ ಆದ್ರೆ 20 ಸೆಂಟಿಮೀಟರ್ ಆಳ ಅಂತ ಹೇಳಿದೀನಿ. ಈ ತರ ವಿ ಆಕಾರ ಮಾಡ್ಬಿಟ್ಟು ಆ ಮಣ್ಣೆಲ್ಲ ತೆಗಿತೀರಾ. ಅದಾದ್ಮೇಲೆ ಆ ವಿ ಆಕಾರದ ಜಾಗದ 2 ಬದಗಳು ಇರ್ತಾವಲ್ಲ ಸರ್, ಅಂದ್ರೆ ಮಣ್ಣಿನ ಗೋಡೆಗಳು ಕ್ರಿಯೇಟ್ ಆಗುತ್ತಲ್ಲ, ಎರಡು ಪಕ್ಕಗಳಲ್ಲಿ ನಾವು ಕೆರ್ಕೋಬೇಕಾಗುತ್ತೆ ಮಣ್ಣ. ಕೆರ್ಕೋಬೇಕಾಗುತ್ತೆ ಸರ್ ಗುದ್ದಲಿ ಸಹಾಯದಿಂದ ಒಂದ್ 2 ಇಂಚ್ ಒಳಗೆ, 2 ಇಂಚ್ ಇದರಲ್ಲಿ ಮಣ್ಣು ಕರಿಬೇಕಾಗುತ್ತೆ. ಮಣ್ಣು ಕೆರೆದಾದ್ಮೇಲೆ ನೀವು ಒಂದು ಕ್ಲೀನ್ ಆಗಿರೋ ಒಂದ್ ಚೀಲದಲ್ಲಿ, ಅಕ್ಕಿ ಚೀಲ ಇರ್ಬೋದು, ಗೊಬ್ಬರ ಚೀಲ ಯೂಸ್ ಮಾಡ್ಬಾರ್ದು, ಅಕ್ಕಿ ಚೀಲದ ಮೇಲೆ ನೀವು ಅದನ್ನ ಹರಡ್ಕೊಬೇಕಾಗುತ್ತೆ ಸರ್. ಈ ತರ ನಾನು ಅದೇ ಹೇಳದ್ನಲ್ಲ, ಒಂದು 2 ಎಕರೆ ಜಾಗದಲ್ಲಿ 4-5 ಕಡೆ ಈ ತರ ತೆಗಿಬೇಕಾಗುತ್ತೆ. ಅಂದ್ರೆ ಒಂದು ಜಾಗದಲ್ಲಿ ಈ ತರ ತೆಗ್ದಾಗ ನಿಮಗೆ ಸುಮಾರು 1-2 ಕೆಜಿ ಮಣ್ಣು ಸಿಗುತ್ತೆ ಸರ್. ಅಂದ್ರೆ 5 ಕಡೆ ತೆಗ್ದಾಗ ನಿಮಗೆ ಸುಮಾರು 10 ಕೆಜಿ ಮಣ್ಣು ಸಿಗುತ್ತೆ. ಬಟ್ ಸರ್ ಈಗ ಏನಂತ ಹೇಳಿದ್ರೆ ಈ 10 ಕೆಜಿ ಮಣ್ಣು ನಮಗೆ ಬೇಕಾಗಿಲ್ಲ. ನಾನು ಮೊದ್ಲೇ ಹೇಳ್ದಂಗ ನಿಮಗೆ 1/2 ಕೆಜಿ ಅಂದ್ರೆ 500 ಗ್ರಾಮ್ ಮಣ್ಣು ನಮಗೆ ಸಾಕು. ಇದನ್ನ ಯಾವ ತರ ರೆಡ್ಯೂಸ್ ಮಾಡ್ಬೇಕು, ಹೌದು ಇದನ್ನ ಸರ್ ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದನ್ನ ಯಾವ ತರ ರೆಡ್ಯೂಸ್ ಮಾಡೋದಂತ, ಈಗ ಏನ್ ಮಾಡ್ಬೇಕು ಅಂದ್ರೆ 5 ಕಡೆ ನಾವು 10 ಕೆಜಿ ಮಣ್ಣು ಸಿಕ್ಕಿರುತ್ತಲ್ಲ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಕಸ ಇದ್ರೆ, ಇದು ಗಿಡಗಳು ಬೇರಿದ್ರೆ ಅದನ್ನೆಲ್ಲ ತೆಗಿಬೇಕು ಸರ್. ಅದನ್ನೆಲ್ಲ ತೆಗ್ದು ಹಾಕ್ಬೇಕು. ಮತ್ತೆ ಎಂಟೆಗಳಿರ್ತವೆ, ತಪ್ಪರೆ ಗಂಟುಗಳಿರ್ತವೆ, ಅದನ್ನೆಲ್ಲ ಪುಡಿ ಮಾಡ್ಬೇಕು ಸರ್. ಕೈಯಲ್ಲ ಪುಡಿ ಮಾಡೋದು ನಡೆಯುತ್ತೆ. ಪುಡಿ ಮಾಡಿದ್ವಾ, ಪುಡಿ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಅದೇ ಹೇಳಿದ್ನಲ್ಲ, ಚೀಲ ಕಲೆಕ್ಟ್ ಮಾಡಿರ್ತೀರಾ, ಆ ಚೀಲದ ಮೇಲ್ಗಡೆ ಅದನ್ನ ವೃತ್ತಾಕಾರದಲ್ಲಿ ಸರ್ಕಲ್ ಶೇಪ್ ಅಲ್ಲಿ ತಪ್ಪರ ದೋಸೆ ಆಕಾರ ಅಂತೀವಲ್ಲ, ಆತರ ಅದನ್ನ ಹರಡ್ಬೇಕು ಸರ್. ಅದನ್ನ ಹರಡ್ಬಿಟ್ಟು ಏನ್ ಮಾಡ್ಬೇಕು, ಅದ್ರ ಮೇಲೆ ಒಂದು ಪ್ಲಸ್ ಚಿಹ್ನೆನ ಹಾಕ್ಬೇಕು ಸರ್. ಅಂದ್ರೆ ಅದನ್ನ ದೋಸೆ ಆಕಾರದಲ್ಲಿ ಹಾಕಿರ್ತೀವಲ್ಲ, ಅದನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ಬೇಕು ಸರ್. ಈ ತರ ಡಿವೈಡ್ ಮಾಡಿದ್ಮೇಲೆ ಯಾವ್ದಾರ 2 ವಿರುದ್ಧ ಭಾಗಗಳು ಇರ್ತಾವಲ್ಲ, ಅದನ್ನ ನಾವು ಎಷ್ಟು ತೆಗ್ದಾಕೊಳ್ಬೇಕು ಸರ್. ಈಗ 2 ಭಾಗ ಉಳಿತಾವಲ್ಲ, ಮತ್ತೆ ಅದನ್ನ ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು ಸರ್. ಮತ್ತೆ ಮಿಶ್ರಣ ಮಾಡಿ ಅದೇ ತರ ಪ್ಲಸ್ ಸೈನ್ ಹಾಕಿ 4 ಭಾಗ ಮಾಡಿ ಮತ್ತೆ ಉಳಿದಿರೋ 2 ವಿರುದ್ಧ ಭಾಗಗಳನ್ನ ತೆಗ್ದಾಕ್ಬೇಕಾಗುತ್ತೆ ಸರ್. ಇದು ಈ ಪ್ರೋಸೆಸ್ ನ ನಾವು ಕ್ವಾರ್ಟರಿಂಗ್ ಅಂತ ಕರಿತೀವಿ. ಇದನ್ನ ನಾವು ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ಸರ್, ಒಂದ್ ಅಂದಾಜಲ್ಲಿ ಒಂದ್ 500-600 ಗ್ರಾಮ್ ಮಣ್ಣಷ್ಟು ಉಳಿತಲ್ಲ ಸರ್, ಅಲ್ಲಿ ತನಕ ನೀವು ಇದನ್ನೇ ರಿಪೀಟ್ ಮಾಡ್ಬೇಕಾಗತ್ತೆ ಈ ಪ್ರೋಸೆಸ್ ನ. ಈ ರೀತಿ ಮಾಡ್ಕೊಂಡು ನಮಗೆ 1/2 ಕಿಲೋಗ್ರಾಮ್ ನಷ್ಟು ಮಣ್ಣು ಸಿಗೋವರೆಗೂ ಮಾಡ್ತಾ ಇರಬೇಕಾಗತ್ತೆ. ಈ ತರ ನಿಮ್ಗೆ 1/2 ಕೆಜಿ ಮಣ್ಣು ಸಿಗೋ ತನಕ ಮಾಡ್ತಾ ಇರ್ಬೇಕು ಸರ್. ಇದು ಒಂದು ಮಣ್ಣಿನ ಮಾದರಿ ಆಗುತ್ತೆ ಇದು. ಮಣ್ಣು ಅದೇ ಇದನ್ನ ಅದೇ ಹೇಳ್ದಂಗೆ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಅದೇ ಶೇಡ್ ರೈ ಅಂತೀವಲ್ಲ ನೆರಳಿನಲ್ಲಿ ಒಣಗಿಸ್ಬೇಕಾಗುತ್ತೆ ಸರ್, ಒಣಗಿಸಿ ತರಬೇಕಾಗುತ್ತೆ. ಅದರಲ್ಲಿ ಏನಾದ್ರೂ ಕಸ ಕಡ್ಡಿಗಳು ಕಲ್ಲುಗಳು ಇದನ್ನೆಲ್ಲ ಇದ್ರೆ ತೆಗೆದಾಕ್ಬೇಕಾಗುತ್ತೆ, ತೆಗ್ದಾಕಿ ಆ ಮೊದಲಿಗೆ ತೆಗ್ದಾಕಿ ಇದ್ ಮಾಡ್ಬೇಕು ಸರ್. ಅಂದ್ರೆ 2 ಎಕರೆಗೆ 4-5 ಉಪಮಾದರಿಗಳನ್ನ ತೆಗೆದು ಉಪಮಾದರಿ, ಆ ನಂತರ ಅವುಗಳನ್ನ ತಾವ್ ಹೇಳಿದ್ರಲ್ಲ ಕ್ವಾರ್ಟರಿಂಗ್ ಟೆಕ್ನಿಕ್ ಅನ್ನ ಬಳಸಿ 1/2 ಕಿಲೋಗ್ರಾಂ ಬರೋವರೆಗೂ ಕೂಡ ಅದನ್ನ ಮುಂದುವರಿಸಿ 1/2 ಕಿಲೋಗ್ರಾಂ ನಷ್ಟು ಮಣ್ಣನ್ನು ಮಾತ್ರ ನಾವು ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೆ ತಯಾರು ಮಾಡ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತ ಅಂಶ ಅಂತ ಅಂದ್ರು. ಅಂದ್ರೆ ಆ ಇಡೀ ಪ್ರದೇಶವನ್ನ ಅದು ಪ್ರತಿನಿಧಿಸೋ ರೀತಿಯಲ್ಲಿ ಮಾದರಿ, ಅದೇ ಮುಖ್ಯವಾದ ತತ್ವ ಅಂತ ತಾವ್ ಹೇಳ್ತೀರ. ಈಗ ಒಂದ್ಸರಿ ನಾವು 1/2 ಕಿಲೋಗ್ರಾಂ ನಷ್ಟು ಮಣ್ಣನ್ನ ತಯಾರು ಮಾಡ್ಕೊಂಡ್ವಿ ತಾವು ತಿಳಿಸಿದ ಒಂದು ರೀತಿಯಲ್ಲಿ, ಇನ್ನ ಪ್ರಯೋಗಾಲಯಕ್ಕೆ ಕಳಿಸುವಾಗ ನಾವು ಏನು ಮಾಹಿತಿಯನ್ನ ಕೊಡಬೇಕಾಗತ್ತೆ ಆ ಒಂದು ಮಣ್ಣಿನ ಮಾದರಿ ಜೊತೆಯಲ್ಲಿ? ಸರ್ ಅಂದ್ರೆ ಏನ್ ಮಾಹಿತಿ ಅಂತ ಹೇಳಿದ್ರೆ ಮೊದಲು ರೈತರ ಹೆಸರು ಕೊಡ್ಬೇಕಾಗುತ್ತೆ ಸರ್, ಮತ್ತೆ ಅವ್ರದ್ದು ಎಷ್ಟು ಜಮೀನು ಇದೆ ಅಂತ ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅವ್ರ ಹಳ್ಳಿ ಹೆಸರು, ಮತ್ತೆ ಹೋಬಳಿ ತಾಲೂಕು, ಮತ್ತೆ ಕೊಡಗು ಡಿಸ್ಟಿಕ್ ಆಯ್ತು ಕೊಡಗು ಡಿಸ್ಟಿಕ್, ಆಮೇಲೆ ಅದಾದ್ಮೇಲೆ ಅವ್ರದ್ದು ಸಂಪರ್ಕ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಸರ್ ಯಾವ್ದು ಈಗ ಪ್ಲಾಂಟೇಶನ್ ಬಿಟ್ಟು ಬೇರೆ ಬೆಳೆ ಆಗಿದ್ರೆ ಹಿಂದಿನ ಬೆಳೆ ಯಾವ್ದು ಹಾಕಿದ್ರು ಮುಂದಿನ ಬೆಳೆ ಯಾವ್ ತಗೊಂತಿದ್ದಾರೆ ಇಷ್ಟು ಮಾಹಿತಿ ನಮಗೆ ಕೊಡ್ಬೇಕಾಗುತ್ತೆ ಸರ್. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇಲ್ಲಿ ಗಮನಿಸಬೇಕು ಅಂದ್ರೆ ಗೊಬ್ಬರ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಮಣ್ಣಿನ ಮಾದರಿಯನ್ನು ತೆಗಿಬಾರದು. ಕೊಟ್ಟಿಗೆ ಗೊಬ್ಬರ ಆಗಿರಲಿ, ರಾಸಾಯನಿಕ ಗೊಬ್ಬರ ಆಗಿರಲಿ, ಅಥವಾ ತಗ್ನಲ್ಲಿ ನೀರ್ ನಿಂತು ಜೌಗು ಪ್ರದೇಶದಲ್ಲಿ ಬದುಗಳ ಪಕ್ಕ ಮರದ ಕೆಳಗಡೆ ಇವೆಲ್ಲ ಒಂದು ಮಣ್ಣಿನ ಮಾದರಿಗಳನ್ನ ತೆಗಿಬಾರದು. ವಾರ್ಷಿಕ ಬೆಳೆಗಳಲ್ಲಾದ್ರೆ ಬೆಳೆ ಕಟಾವು ಆದ್ಮೇಲೆ ನಾವು 1/2 ಅಡಿ ಆಳಕ್ಕೆ ಮಾತ್ರ ಮಣ್ಣನ್ನ ತೆಗೆದು ಕಳಿಸ್ಕೊಡ್ಬೇಕಾಗುತ್ತೆ. ಅದೇ ತೋಟದ ಬೆಳೆಗಳಾದ್ರೆ ನಾವು 4 ಮರಗಳ ಮಧ್ಯೆ ಗಿಡಗಳ ಮಧ್ಯೆ ಸುಮಾರು 3/4 ಅಡಿ ಆಳಕ್ಕೆ ಈ ಮಣ್ಣಿನ ಮಾದರಿಯನ್ನ ತೆಗೆದು ಕಳಿಸ್ಕೊಡ್ಬೇಕಾಗತ್ತೆ. ತಾವು ತಿಳಿಸಿದ್ರಲ್ಲ ಈ ಎಲ್ಲ ವಿವರಗಳನ್ನ ಅದರ ಜೊತೆ ಕಳಿಸ್ಕೊಡ್ಬೇಕಾಗುತ್ತೆ. ತಾವು ತಿಳಿಸಿದಾಗೆ ಸಾಕಷ್ಟು ಇದರಲ್ಲಿ ಪ್ರಧಾನ ಪೋಷಕಾಂಶಗಳು, ಮಾಧ್ಯಮಿಕ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಹಾಗೇನೆ ಸಾವಯವ ಇಂಗಾಲ, ಮತ್ತೆ ಅದರಲ್ಲಿರುವಂತ ಲವಣಾಂಶ, ಇದಕ್ಕೆಲ್ಲ ಪರೀಕ್ಷೆ ಮಾಡ್ತೀರಲ್ವಾ? ಹೌದು ಸರ್. ಯಾಕೆಂದ್ರೆ ಇವು ನಮ್ಮ ಬೆಳೆ ಬೆಳೆಯೋದಕ್ಕೆ ಬಹಳ ಮುಖ್ಯವಾದ ಪೋಷಕಾಂಶಗಳು ಅಂತ ಹೇಳಬಹುದು. ಇವನ್ನೆಲ್ಲ ಮಣ್ಣು ಆರೋಗ್ಯ ಚೀಟಿಯಲ್ಲಿ ನಮೂದು ಮಾಡ್ತೀರಾ ಮೋಹನ್ ಕುಮಾರ್? ಹೌದು ಸರ್. ಈಗ ನೀವು ಹೇಳಿದ ತರ ಸಂಗ್ರಹಿಸಿ ತಂದ್ಕೊಟ್ರೆ ಮಣ್ಣು ಮಾದರಿನ ನಮ್ ಕೆವಿಕೆ ಗೋಣಿಕೊಪ್ಪಲಲ್ಲಿ ನಮ್ದು ಮಣ್ಣು ಪರೀಕ್ಷಾ ವಿಭಾಗ ಇದೆ. ಅಲ್ಲಿ ನಾವೇನಂತ ಹೇಳಿದ್ರೆ ನಿಮ್ಮ ಮಣ್ಣನ್ ಪರೀಕ್ಷೆ ಮಾಡ್ಬಿಟ್ಟು ನಿಮಗೆ ಒಂದು ಇದು ಕೊಡ್ತೀವಿ ಸರ್, ಮಣ್ಣು ಆರೋಗ್ಯ ಕಾರ್ಡ್ ತಪ್ಪು ಮಣ್ಣು ಆರೋಗ್ಯ ಚೀಟಿ ಅಂತ ಕೊಡ್ತೀವಿ. ಅದ್ರಲ್ಲಿ ಏನೇನು ಇರುತ್ತೆ ಅಂದ್ರೆ ಸರ್, ಒಂದು ರಸಸಾರ ಅಂತ ಕೇಳಿರ್ಬೋದು ನೀವು, ಮತ್ತೆ ಅದಾದ್ಮೇಲೆ ಲವಣಾಂಶ. ಈ ರಸಸಾರ ಏನಂದ್ರೆ ಸರ್, ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಬಹುತೇಕ ಬೆಳೆಗಳಿಗೆ 6-7 ರಸಸಾರ ಇರ್ಬೇಕು ಸರ್. ಹೌದು. 6 ಕಡಿಮೆ ಇರೋ ಆಮ್ಲ ಮಣ್ಣು ಅಂತ ಕರಿತೀವಿ. 7 ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಅದನ್ನ ಕ್ಷಾರ ಮಣ್ಣು, ಹೌದು, ಉಪ್ಪು ಮಣ್ಣು ಅಂತ ಕರಿತೀವಿ ಸರ್. ಹೌದು. ಇದನ್ನ ನಾವು ಟೆಸ್ಟ್ ಮಾಡ್ಕೊಡ್ತೀವಿ. ಇದ್ರ ಜೊತೆ ಆಗ್ಲೇ ಹೇಳ್ದಂಗೆ ಮೂಲ ಪೋಷಕಾಂಶವಾದ ಕಾರ್ಬನ್ ಅಂತ ಕರಿತೀವಿ ಅಂದ್ರೆ ಇಂಗಾಲ, ಇದನ್ನ ಪರೀಕ್ಷೆ ಮಾಡ್ತೀವಿ. ಮತ್ತೆ ಸಾರಜನಕ, ರಂಜಕ, ಪೊಟ್ಯಾಶು, ಮತ್ತೆ ಗಂಧಕ, ಮತ್ತೆ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ತಾಮ್ರ ಮತ್ತೆ ಬೋರನ್, ಇಷ್ಟು ಅಂಶಗಳನ್ನ ನಾವು ಪರೀಕ್ಷೆ ಮಾಡಿ ನಿಮಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ನಮೂದಿಸಿ ಕೊಡ್ತೀವಿ ಸರ್. ಯಾಕೆಂದ್ರೆ ಮೋಹನ್ ಕುಮಾರ್ ಅವರು ಈಗ ನಮ್ಮ ಕೊಡಗು ಜಿಲ್ಲೆ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶ. ಹೌದು ಸರ್. ಹಾಗಾಗಿ pH ಅನ್ನ ಇಲ್ಲಿ ಪರೀಕ್ಷೆ ಮಾಡಲೇಬೇಕಾಗುತ್ತೆ. ವಿಶೇಷವಾಗಿ ನಮ್ಮ ಕಾಫಿ ಬೆಳೆಗೆ ಸುಣ್ಣವನ್ನ ಹಾಕ್ತಲೇ ಇರ್ತಾರೆ ನಮ್ಮ ರೈತ ಬಾಂಧವರು. ಸುಮಾರು ತಾವೇಳ ಪ್ರಕಾರ ತಜ್ಞರು 3 ವರ್ಷಕ್ಕೊಂದ್ಸರಿ ಹಾಕ್ಬೇಕು ಅಂತ. ಹಾಗಾಗಿ ಈ pH ಪರೀಕ್ಷೆ ಬಹಳ ಮುಖ್ಯವಾಗುತ್ತೆ. ಈಗ ಮುಖ್ಯವಾಗಿ ನಾವು ಮೋಹನ್ ಕುಮಾರ್ ಅವರು ಈ pH ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಕೊಡಗಿನ ಒಂದು ಪರಿಸ್ಥಿತಿಯಲ್ಲಿ pH ಬಹಳ ಮುಖ್ಯವಾಗುತ್ತೆ ಅಲ್ವಾ? ಯಾಕೆಂದ್ರೆ ನಮ್ಮ ರೈತ ಬಾಂಧವರು ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಪ್ರತ್ಯಾಮ್ಲಗಳು ಅಥವಾ ಬೇಸಸ್ ಅಂತ ಏನ್ ಹೇಳ್ತೀವಿ ಅಲ್ಲ, ಕೊಚ್ಚೋಗ್ತಾ ಇರ್ತವೆ, ಮಣ್ಣು ಹುಳಿ ಆಗುತ್ತೆ, ಹಾಗಾಗಿ ಸುಣ್ಣ ಹಾಕ್ಬೇಕಾಗತ್ತೆ. ತಾವು ಈ ಸುಣ್ಣದ ಒಂದು ಬಳಕೆ ಬಗ್ಗೆನೂ ಇಲ್ಲಿ ಶಿಫಾರಸು ಕೊಡ್ತೀರಾ? ಹಾ ಸರ್, ಸುಣ್ಣದ ಬಳಕೆ ಬಗ್ಗೆ ಅವರ ರಸಸಾರದ pH ಅಂತ ಹೇಳ್ತೀವಲ್ಲ, ಸಾಯಿಲ್ pH ಅದರ ಆಧಾರದ ಮೇಲೆ ನಾವು ಸರ್ ಎಷ್ಟು ಟನ್ ಸುಣ್ಣ ಹಾಕ್ಬೇಕು 1 ಎಕರೆಗೆ ಅಂತ ಶಿಫಾರಸು ಮಾಡ್ತೀವಿ ಸರ್. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಒತ್ತನ್ನು ಕೊಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಶಿಫಾರಸುಗಳನ್ನು ಕೊಡ್ತೀರಾ? ಹಾ ಹೌದು ಸರ್, ಅಂದ್ರೆ ಈಗ ನಾವು ಇಲ್ಲಿ ನಿಮಗೆ ಆಗ ಹೇಳಿದ್ನಲ್ಲ ಸರ್, ನಮ್ದು ಈಗ ನೀವು ಪರೀಕ್ಷೆ ಮಾಡಿಸಿದ್ರೆ ಆರೋಗ್ಯ ಚೀಟಿ ಕೊಡ್ತೀವಲ್ಲ, ಅಲ್ಲಿ ಈಗ ನಿಮಗೆ ಯಾವ ಬೆಳೆ, ಈಗ ಕಾಫಿ ಇದೆ, ಈ ಕಾಫಿಗೆ ನೀವು ಎಷ್ಟು ರಸಗೊಬ್ಬರ ಹಾಕ್ಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಮತ್ತೆ ಅದ್ರ ಜೈವಿಕ ಗೊಬ್ಬರ ಎಷ್ಟು ಹಾಕ್ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ ಇದನ್ನ ಎಷ್ಟು ಹಾಕ್ಬೇಕು, ಈ ತರ ನೀವು ನಿಮಗೆ ಅದರಲ್ಲಿ ಇನ್ಫಾರ್ಮೇಶನ್ ಲಿಸ್ಟ್ ಮಾಡಿರ್ತೀವಿ ಸರ್. ಮತ್ತೆ ಈಗ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತಾನೂ ಇದೆ ಈಗ, ಅಂದ್ರೆ ಇಲ್ಲಿ ಸಾವಯವ ಕೃಷಿಯನ್ನ ಅನುಸರಿಸಬಹುದು ಮತ್ತೆ ನೈಸರ್ಗಿಕ ಕೃಷಿ ಅನುಸರಿಸಬಹುದು, ಅವ್ರಿಗೂ ಕೂಡ ಶಿಫಾರಸುಗಳನ್ನ ಕೊಡಬಹುದು ಅಂತೀರಾ? ಸರ್ ಈಗ ಸದ್ಯದ ಮಟ್ಟಕ್ಕೆ ಕಾಫಿಗೆ ಇಲ್ಲ ಸರ್, ಈಗ ಸದ್ಯದ ಮಟ್ಟಿಗೆ ಪ್ರಾಕ್ಟೀಸ್ ಈಗ ಅದೇ ಈಗ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅದ್ರ ಪ್ರಕಾರ ಬೇಕಾದ್ರೆ ಕೊಡಬಹುದು ಸರ್. ಅಂದ್ರೆ ನಿಮ್ಮ ಒಂದು ಪ್ರಯೋಗಾಲಯದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇದೆ? ಹೌದು ಸರ್. ಮತ್ತೆ ಈ ಸುಣ್ಣದ ಒಂದು ಗುಣಮಟ್ಟವನ್ನ ಪರೀಕ್ಷೆ ಮಾಡುವಂತ ಪರೀಕ್ಷೆನೂ ಮಾಡ್ತೀರಾ? ಇಲ್ಲ ಸರ್, ಸದ್ಯಕ್ಕೆ ಇದು ಅದಿಲ್ಲ ಸರ್, ಇನ್ಸ್ಟ್ರೂಮೆಂಟ್ ಇಲ್ಲ ಅದು. ಈಗ ಅದೇ ಅದನ್ನ ತರಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ ಸರ್. ಈಗ ಅಂದ್ರೆ ಈಗ ನೀವ್ ಹೇಳ್ದಂಗೆ ಕೊಡಗು ಮಣ್ಣು ಬಹುತೇಕ ಕಡೆ ನಮ್ದು ಆಮ್ಲ ಮಣ್ಣೆ ಆಗಿದೆ. ಒಟ್ಟಾರೆ ನಿಮ್ಮಲ್ಲಿ ಮಣ್ಣು ಪರೀಕ್ಷೆಯ ಒಂದು ಸೌಲಭ್ಯ ಇದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಸೌಲಭ್ಯ. ಮತ್ತೆ ಒಂದ್ಸರಿ ಮಣ್ಣು ಪರೀಕ್ಷೆ ಆದ್ಮೇಲೆ ಈ ಮಣ್ಣು ಆರೋಗ್ಯ ಚೀಟಿಯನ್ನ ತಾವು ರೈತರಿಗೆ ಕೊಡ್ತೀರಾ? ಕೊಡುವಂತ ಸಮಯದಲ್ಲಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಮಾರ್ಗದರ್ಶನ ಕೂಡ ಮಾಡ್ತೀರಾ? ಹೌದು ಸರ್, ಖುದ್ದಾಗಿ ನಾವೇ ಮಾರ್ಗದರ್ಶನ ಕೊಡ್ತೀವಿ ಸರ್. ಅಂದ್ರೆ ಅವರು ಕಲೆಕ್ಟ್ ಮಾಡಕ್ ಬರ್ತಾರೆ, ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಈಗ ಕಲೆಕ್ಟ್ ಮಾಡಕ್ ಬರಕ್ಕಾಗಲ್ಲ, ವಾಟ್ಸ್ಆಪ್ ಮಾಡಿ ಅಂತಾರೆ. ಅವ್ರಿಗೂ ಅಷ್ಟೇ, ವಾಟ್ಸ್ಆಪ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾವು ಅವ್ರಿಗೆ ಯಾ ಅಂದ್ರೆ ಈಗ ನಾವು ಬರ್ದಿರ್ತೀವಲ್ಲ, ಅಂದ್ರೆ ಎಷ್ಟು ಯೂರಿಯಾ ತಪ್ಪ, ಎಷ್ಟು DAP, ಎಷ್ಟು ಕೊಟ್ಟಿಗೆ ಗೊಬ್ಬರ, ಎಷ್ಟು ಪೊಟಾಶ್ ಹಾಕ್ಬೇಕು ಅಂತೆಲ್ಲ ಬರ್ದಿರ್ತೀವಿ. ಅದ್ ಎಷ್ಟೆಷ್ಟು ಹಾಕ್ಬೇಕು, ಯಾವ ಟೈಮ್ ಅಲ್ಲಿ ಹಾಕ್ಬೇಕು ಅಂತ ನಾವು ಹೇಳ್ತೀವಿ ಸರ್. ಅಂದ್ರೆ ಗೊಬ್ಬರಗಳನ್ನ ಹೇಗೆ ಕೊಡಬೇಕಾಗತ್ತೆ, ಯಾವ ಒಂದು ಸಂಯೋಜನೆಯಲ್ಲಿ ಕೊಡಬೇಕು ಅಂತ? ಹೌದು ಸರ್, ಅದೆಲ್ಲ ಮಾಹಿತಿ ಕೊಡ್ತೀರಾ? ಹೌದು ಸರ್. ಒಟ್ಟಾರೆ ರೈತರು ಎಷ್ಟು ಮಟ್ಟಿಗೆ ಇದರ ಪ್ರಯೋಜನ ಪಡ್ಕೊಳ್ತಾ ಇದಾರೆ ಅಂತಾರೆ ಮೋಹನ್ ಕುಮಾರ್ ಅವರು? ಸರ್, ನಾನು ಕೇಳಿದಂಗೆ ಸರ್, ಅಂದ್ರೆ ಇಲ್ಲಿ ಬೇರೆ ಜಿಲ್ಲೆಗಳ ಕಂಪೇರ್ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ತುಂಬಾ ಇದೆ ಸರ್. ಅಂದ್ರೆ ರೈತರೇ ಆಸಕ್ತಿ ವಹಿಸಿ ಅವರೇ ಮಣ್ಣನ್ನ ತಂದು ನಮಗೆ ತಲುಪಿಸ್ತಾರೆ ಸರ್. ಅಂದ್ರೆ ಇಲ್ಲಿ ಜನಗಳು ಅಲ್ಲೇ ಉಪಯೋಗ ಚೆನ್ನಾಗಿ ಮಾಡ್ಕೊಂತಿದ್ರು ಸರ್. ರೈತರುಗಳು ಇಲ್ಲಿ ಈಗ ಮಣ್ಣು ಪರೀಕ್ಷೆ ವಿಭಾಗವನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಂತಿದ್ದಾರೆ. ಒಳ್ಳೆ ಅರಿವಿದೆ ಅಂತ ಹೇಳ್ಬೋದು. ಒಳ್ಳೆ ಅರಿವಿದೆ ಸರ್. ಅಂದ್ರೆ ಇಲ್ಲಿ ರೈತರಿಗೆ ಅಂದ್ರೆ ನಮ್ಮ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆಗೂ ಕೂಡ ಈ ಮಣ್ಣು ಪರೀಕ್ಷೆ ಅತ್ಯಗತ್ಯ. ಅತ್ಯಗತ್ಯ ಸರ್. ಅಂದ್ರೆ ಏನಂದ್ರೆ ಈಗ ಅಂದ್ರೆ ನಾವು ಜನಗಳಿಗೆ ಏನನ್ನ ಹೇಳೋದಂದ್ರೆ, ನೀವು ಏನ್ ಮಾಡಿಸಿದ್ರು ನೀವು PH ಮಾಡಿಸಿ, ಅಂದ್ರೆ ಮಣ್ಣು ರಸಸಾರವನ್ನ ನೀವು ಪರೀಕ್ಷೆ ಮಾಡಿಸಿ. ಅಂದ್ರೆ ಸರ್, ಈಗ ಆ ರಸಸಾರದ ಮೇಲೆ ಸರ್ ಎಲ್ಲ ನಿಮ್ಮ ಪೋಷಕಾಂಶಗಳಾಗ್ಲಿ ಹೇಳಿದ್ನಲ್ಲ, 17 ಪೋಷಕಾಂಶಗಳು ಬೇಕು ಅಂತ ಹೇಳಿದ್ನಲ್ಲ ಗಿಡಗಳಿಗೆ, ಆ ರಸಸಾರ ಕರೆಕ್ಟ್ ಆಗಿದ್ರೆ ಆ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ ಸರ್. ಇಲ್ಲಾಂದ್ರೆ ಅದು ನೀವು ಎಷ್ಟೇ ಗೊಬ್ಬರ ಹಾಕೋದು ವೇಸ್ಟ್. ಆದ್ರಿಂದ ಮಣ್ಣಿನ ರಸಸಾರವನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಬಹಳ ಅಂದ್ರೆ ನೀವು ನಾವ್ ಹೇಳುದು ನೀವು ಫುಲ್ ಮಣ್ಣು ಪರೀಕ್ಷೆ ಮಾಡಿಸಿ, ಅಟ್ ಲೀಸ್ಟ್ ನಿಮಗೆ ಅಷ್ಟು ಟೈಮ್ ಇಲ್ಲ, ಅಷ್ಟು ಆಗಲ್ಲ ಅಂದ್ರೆ ಕೊನೆ ಪಕ್ಷ ನೀವು ಇದನ್ನ ಮಾಡಿಸ್ಬೋದು ಸರ್, ರಸಸಾರನ ಮಾಡಿಸಿ ಅಂತ ನಾವು ರೈತರಿಗೆ ಹೇಳ್ತೀವಿ ಸರ್. ಮತ್ತೆ ನಮ್ಮ ನೀರಾವರಿಗೆ ಬಳಸುವಂತ ನೀರಿನ ಪರೀಕ್ಷೆಗೂ ಅಲ್ಲಿ ಅವಕಾಶ ಇದೆಯಾ? ಸರ್, ನೀರಿನ ಪರೀಕ್ಷೆ ಅಂದ್ರೆ ಬರೀ ಅದೇ ಸರ್, ರಸಸಾರ ಮತ್ತೆ ಲವಣಾಂಶ, ಇದೆರಡೇ ಸರ್ ಮಾಡೋದಿಲ್ಲ ಸದ್ಯಕ್ಕೆ, ಅದನ್ನ ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮನ್ನ ದೂರವಾಣಿಯಲ್ಲಿ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದಾ ಅವರಿಗೆ? ಹೌದು ಸರ್, ಕೊಡಬಹುದು ಖಂಡಿತವಾಗಿ. ಆತ್ಮೀಯ ರೈತ ಬಾಂಧವರೇ, ಡಾಕ್ಟರ್ KT ಮೋಹನ್ ಕುಮಾರ್ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 911-35-89558. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 911-35-89558. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಆರೋಗ್ಯ ಚೀಟಿ ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು

ನಿಧನ ಸುದ್ದಿ. ಹೊದ್ದೂರು ಗ್ರಾಮದ ಅಯ್ಯಪ್ಪ ಕಾಲೋನಿ ನಿವಾಸಿ ಎಸ್ ಐತಪ್ಪ ಪೂಜಾರಿ ಅವರು ಇಂದು ಬೆಳಗ್ಗೆ ನಿಧನರಾದರು. 63 ವರ್ಷ ಪ್ರಾಯದ ಎಸ್ ಐತಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಹಂಗೆ ಜಿಲ್ಲಾ ಮಹಿಳಾ ಸಹಾಯವಾಣಿ, ಈ ಎಲ್ಲವರ ಕೂಡುಕೂಟಲಿ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆಯಡಿಲಿ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮ ಮತ್ತು ಇಸ್ಕೂಲ್ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಕುರಿತು ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಸಂವಹನ ಕಾರ್ಯಾಗಾರ ಸೋಮವಾರಪೇಟೆ ಪದವಿ ಪೂರ್ವ ಮತ್ತು ಪ್ರೌಢ ಹೈಸ್ಕೂಲ್ ಮಕ್ಕಳಿಗೆ ನಡೆತ. ಕಾರ್ಯಕ್ರಮನ ಸೋಮವಾರಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಮುದೋಳ್ ಅವು ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ ಮಕ್ಕ ಓದುವುದರೊಟ್ಟಿಗೆ ಕ್ರಿಯಾಶೀಲಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋಕ್ಕೂ ಹಂಗೆ ಯಾಗೋಳು ಚಟುವಟಿಕೆಯಿಂದ ಇರೋಕ್ಕೂ ಆದಷ್ಟು ವಿದ್ಯೆಗೆ ನಿಗಾ ಕೊಡೋಕುತ ಹೇಳ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಮಹಿಳಾ ಸಬಲೀಕರಣ ಘಟಕದ ಜಿಲ್ಲಾ ಸಂಯೋಜಕರಾದ ಮಮತಾವು ಮಾತಾಡಿ ಇಸ್ಕೂಲ್ ಮತ್ತು ಕಾಲೇಜು ಮಕ್ಕಳಿಗೆ ಸರಿಯಾದ ಮಾಹಿತಿಗ ತಲುಪೋಕುತಾನೆ. ಸರ್ಕಾರ ಸುಮಾರು ಯೋಜನೆಗಳ ತಂದುಟು ಮಕ್ಕ ಮಾಹಿತಿಗಳ ಸರಿಯಾಗಿ ಬಳಸಿಕೊಳ್ಳೋಕುತ ಹೇಳ್ದು. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಬೆಳ್ಳಿಯಪ್ಪ, ಸೋಮವಾರಪೇಟೆ ಪೊಲೀಸ್ ಠಾಣೆನ ಪೊಲೀಸ್ ನಿರೀಕ್ಷಕ ಮುದ್ದು ಮಾದೇವ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ನಾಳೆ ನಡೆಯುವ ಕೊಡವಾಮೆ ಬಾಳೋ ಪಾದಯಾತ್ರೆ ನಿಟ್ಟಿಲಿ ಕಾನೂನು ಮತ್ತು ಶಾಂತಿನ ಕಾಪಾಡಿಕ್ಕಾಗಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಮುಟ ಮಡಿಕೇರಿಪೇಟೆ ವ್ಯಾಪ್ತಿಲಿ ಎಲ್ಲ ಥರದ ಕಳ್ಳಂಗಡಿ, ಬಾರ್, ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಎಲ್ಲ ಥರದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜವು ಆದೇಶ ಹೊರಡಿಸಿಡೋ. ಮಡಿಕೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಪೈಪೋಟಿಲಿ ವಿರಾಜಪೇಟೆ ಕಾವೇರಿ ಸ್ಕೂಲ್ನ 8ನೇ ಕ್ಲಾಸ್ಲ್ಲಿ ಓದ್ತಿರುವ ಎ ಹನಿಯಾತ ಹೇಳುವ ಗೂಡೆ ಭಾಗವಹಿಸಿ ಒಳ್ಳ ಸಾಧನೆಯನ್ನು ಮಾಡಿ ಚಿತ್ರದುರ್ಗದಲ್ಲಿ ನಡೆಯುವ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಪೈಪೋಟಿಗೆ ಆಯ್ಕೆಯಾಗಿಟ್ಟು. ಹನಿಯ ಅಮ್ಮತ್ತಿನ ಕಂದಾಯ ಇಲಾಖೆಯ ಪರಿವೀಕ್ಷಕ ಅನಿಲ್, ರಜನಿ ದಂಪತಿಗಳ ಮಗಳು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಶೈಕ್ಷಣಿಕ ವರ್ಷಕ್ಕೆ 9 ಮತ್ತು 11ನೇ ಕ್ಲಾಸಿಗೆ ಸೇರುವ ಜಿಲ್ಲೆಯ ಮಕ್ಕಳಿಗೆ ಇದೇ ತಾರೀಕು 8ಕ್ಕೆ ಬೆಳಿಗ್ಗೆ 10 ಗಂಟೆಗೆ ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಬರೆಯಕ್ಕೆ ಅರ್ಜಿ ಹಾಕಿದವು ಪ್ರವೇಶ ಪತ್ರದೊಟ್ಟಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತಾ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಡೋ. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿ ಕ್ಲಿನಿಕ್ನ ಡಾಕ್ಟರ್ಗ ನಾಡ್ದು ತಾರೀಕು 8ಕ್ಕೆ ಮುಟ ಇರುದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ 2 ಲೀಟ್ರ್ಗಿಂತ ಕಮ್ಮಿ ಇರುವ ಪ್ಲಾಸ್ಟಿಕ್ ಕುಡಿಯುವ ನೀರಿನ ಕುಪ್ಪಿಗಳ ಬಳಕೆ ಮತ್ತು ಮಾರಾಟನ ಪೂರ್ತಿ ನಿಷೇಧ ಮಾಡಿರುತ್ತಾ ನಗರಸಭೆಯ ಪೌರಾಯುಕ್ತರು ತಿಳಿಸಿಡೋ. ಕೊಡಗುಗೌಡ ಯುವ ವೇದಿಕೆಯ ಕಡೆಯಿಂದ 17 ರಿಂದ May 4 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟು. ಈ ಸಲ 10ರಿಂದ 12 ಫ್ರಾಂಚೈಸಿಗ ಕೂಡಿಯಾಡಿವೆತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 8ಕ್ಕೆ ಮುಟ ಡಾಕ್ಟರ್ಗೆ ಇರ್ದುಲೆ. ಹಂಗೆ ನಾಳೆ ಹಲ್ಲುನ ಡಾಕ್ಟರ್ಗೆ ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆಯಲ್ಲಿಡೀ ಕರೆಂಟ್ ಹಂಚಿಕೆ ಹಾಕಿರುವ ಕಂಬಗ ಮತ್ತು ವೈರ್ಗ ಸುಮಾರೆಲ್ಲ ತೋಟ ಮತ್ತು ಗದ್ದೆಗಳ ಹಂಗೆ ಬೆಟ್ಟ ಗುಡ್ಡಗಳ ನಡುಲಿ ಹಾದು ಹೊಟ್ಟು. ವಿಪರೀತ ಮಳೆ ಬೀಳಕನ, ರಭಸಲಿ ಗಾಳಿ ಬೀಸಕನ ಮರದ ಕೊಂಬೆಗ ಕಂಬಗಳ ಮೇಲೆ ವೈರ್ನ ಮೇಲೆ ಬಿದ್ದು ಆಗಾಗ ಕರೆಂಟಿನ ಗಂಡಾಂತರಗ ಆಗ್ತಾ ಇದ್ದದೆ. ಆದ್ದರಿಂದ ಹೆದರಿಕೆನ ಸ್ಥಿತಿಯಲ್ಲಿರುವ ಕರೆಂಟ್ ವೈರ್ಗ ಒಂದೇ ಕಡೆ ಮಾಲಿಕಂಡು ಬೀಳಿಕೆ ಆಗಿರುವ ಕಂಬಗಳ ಕಂಡ್ರೆ ಸಾರ್ವಜನಿಕರು ತಾವೇ ಸ್ವಂತ ಕ್ರಮ ತಕಣದೆ ತಕ್ಷಣ ಇಲಾಖೆನ ಸಹಾಯವಾಣಿ 1912ಕ್ಕೆ ಫೋನ್ ಮಾಡಿ ಮಾಹಿತಿ ಕೊಡಕು. ಹಂಗೆ ತೋಟಗಳಲ್ಲಿ ನೀರು ಹಾರಿಸಿಕೆ, ಒಳ್ಳೆ ಮೆಣಸು ಕೊಯ್ಯಕ್ಕೆ ಅಲ್ಯೂಮಿನಿಯಂ ಏಣಿಗಳ ಮತ್ತು ಅಲ್ಯೂಮಿನಿಯಂ ಸ್ಪಿಂಕ್ಲರ್ ಪೈಪ್ಗಳ ಬಳಸಿವೆ. ಇದು ಕರೆಂಟ್ ವೈರ್ಗೆ ತಾಗಿ ಆಗಾಗ ಕರೆಂಟಿನ ಗಂಡಾಂತರಗ ಆಗ್ತಾ ಇದ್ದದೆ. ಆದ್ದರಿಂದ ಅಲ್ಯೂಮಿನಿಯಂ ಕಬ್ಬಿಣ ಏಣಿಗಳ ಬದಲು ಫೈಬರ್ ಏಣಿಗಳನ್ನೇ ಬಳಸೋಕ್ಕು. ಹಂಗೆ ತೋಟದ ಮಾಲೀಕರು ಮೊದಲೇ ತಮ್ಮ ಕೆಲಸದವಕ್ಕೆ ತೋಟಗಳಲ್ಲಿ ಎಲ್ಲಿ ಎಲ್ಲಿ ಯಾವ ಯಾವ ಕಡೆ ಕರೆಂಟ್ ವೈರ್ಗ ಹೋಟೂತ ಹೇಳೋದರ ಕುರಿತು ಹೇಳಿಕೊಟ್ಟು ಇಲಾಖೆನೊಟ್ಟಿಗೆ ಕೈ ಜೋಡಿಸೋಕುತ ಇಲಾಖೆನ ಕಾರ್ನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಡೋ. ಕೊಡಗಿನ ಒಂದು ದೊಡ್ಡ ವಿರಾಜಪೇಟೆಲಿರುವ ಗುರುತು ಎಲ್ಲವಕ್ಕೂ ಗೊತ್ತಿರುವ ವಿರಾಜಪೇಟೆನ ಐಕಾನಿಕ್ ಗಡಿಯಾರ ಕಂಬ ನಿನ್ನೆಗೆ 111 ವರ್ಷನ ಪೂರೈಸಿಟ್ಟು.

ಕುಂಜೀರ ಗಿರೀಶ್ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಪಿಂಗ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪಿಂಗ ಜಿಲ್ಲಾ ಮಹಿಳಾ ಸಹಾಯವಾಣಿರ ಕೂಟದನೆಲು 2024-25 ಸಾಲರ ಭೇಟಿ ಬಚಾವೋ ಭೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಬಾರು ಸೋಮವಾರಪೇಟೆಯಲ್ಲಿ ನಡೆದತ್ತು. ಇಲ್ಲಿ ಹತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿಂಗ ಹೈಸ್ಕೂಲ್ ಮಕ್ಕಳಕ್ಕೆ ನಡೆದ ಶಾಲಾ ಪಿಂಗ ಕಾಲೇಜು ಶಾಲಾ ಮತ್ತು ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳು ಇದನ್ನ ಮೇಲೆ ನಡೆದ ಸಂವಹನ ಕಾರ್ಬಾರ್ಲ್ ವಿರಾಜಪೇಟೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀದೇವಿ ಮುದೋಳ್ ಉದ್ಘಾಟನೆ ಮಾಡಿಚಿ. ಅಲ್ಲಿಂದ ತಕ್ಕ ಬಂದ ಅವು ಮಕ್ಕ ಓದರ ಕಡೆ ಕ್ರಿಯಾಶೀಲ ಮನೋಭಾವನೆಯನ್ನು ಬಳತಿಯೋಣ ಎಂದು ಎಣಿಸಿ. ಮಹಿಳಾ ಸಬಲೀಕರಣ ಘಟಕದರ ಜೆಂಡರ್ ಸ್ಪೆಷಲಿಸ್ಟ್ ಎಸ್ ಆರ್ ಕೇಶಿನಿ ತಕ್ಕ ಬಂದಿತ್ತು ಮಕ್ಕಳ ರಕ್ಷಣೆ ಬಾಲ್ಯ ಮಂಗಳತರ ವಿವಾಹ ವಿಷಯದ ಮಾಹಿತಿ ಕೊಡ್ತತ್ತು. ಸಂಪನ್ಮೂಲ ವ್ಯಕ್ತಿ ಆಯಿತು ಸೋಮರಪೇಟೆ ಪೊಲೀಸ್ ಅಧಿಕಾರಿ ಮುದ್ದು ಮಹಾದೇವ. ಜಿಲ್ಲಾ ಮಿಷನ್ ಸಂಯೋಜಕಗಳನ್ನು ಬಿ ಎಸ್ ಮಮತಾ ಇವು ಮಹಿಳಾ ಸಬಲೀಕರಣದರ ಬಗ್ಗೆ ಉಪಯುಕ್ತ ಸಲಹೆ ಕೊಡ್ತತ್ತು. ಕಾರ್ಬಾರ್ಲು ಸೋಮರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಬೆಳ್ಳೆಪ್ಪ ಅಲತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಯ ಕುಡಿಯಾಡಿತಿಂತ. ಕೊಡವ ಭಾಷಿಕ ಪಿಂಜ ಕೊಡವ ಜನಾಂಗತರ ಕೊಡವಮ್ಮೆ ಬಾಳೋ ಕಾನಡುಪು ಯಾತ್ರೆಯಲ್ಲಿ ನಾಳೆ ಮಡಿಕೇರಿಯಲ್ಲಿ ಏರ ಸಂಖ್ಯೆಯಲ್ಲಿ ಜನ ಕೂಡುವ ನಿರೀಕ್ಷರ ಪೋಲೆ ಪೊಲೀಸ್ ಇಲಾಖೆ ಮಡಿಕೇರಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ತಾತ್ಕಾಲಿಕ ಬದಲಾವಣೆ ಮಾಡಿತ್ತು. ಅಲ್ಲತೆ ನಾಳೆ ಮಡಿಕೇರಿ ನಗರದ ಪೊಲಕ 6 ಗಂಟೆಯಿಂದ ಇರಲು 12 ಗಂಟೆಗತ್ತನೆ ಕಳ್ಳು ಮಾರಾಟ ನಿಷೇಧ ಮಾಡಿತ್ತು ಆದೇಶ ಮಾಡಿತ್ತು. ಸುಮಾರು 700 ಜನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ ಪೊಲೀಸ್ ಇಲಾಖೆ ಏರ ಬಂದೋಬಸ್ತಕ್ಕೆ ಏರ್ಪಾಡು ಮಾಡಿತ್ತು.